ನಿಸರ್ಗ ಜ್ಞಾನಾಮೃತ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಯು ಕೇವಲ ಶೇಕಡಾ 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೂಪಕ ನಮ್ಮದೇ ತೊಗರಿ. ತೊಗರಿಯ ಕೊಯ್ಲೋತ್ತರ ಕ್ರಮ ಹಾಗೂ ಸಂಸ್ಕರಣೆಯ ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕೇಳಿ ರೂಪಕ ನಮ್ಮದೇ ತೊಗರಿ. ಎಲ್ಲ ಕಡೆಯೂ ಬೆಳೆದರೇನು ಕಲಬುರಗಿ ತೊಗರಿಗೆ ಸಾಟಿ ಏನು, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ. ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೆದರಿ, ಇಲ್ಲೇ ಭಾರಿ ಬೆಳೆದರಿ, ಇಲ್ಲೇ ಭಾರಿ ಬೆಳೆದರಿ. ಹಿರಾ ಹಿರಾ, ಹಿಂಗ್ಯಾಕ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ವಿ? ಏನಾಯ್ತು? ತೊಗರಿ ಗಂಜಿ ಹಚ್ಚಾಕ್ ಹೋಗಿದ್ಯಲ್ಲ, ತೊಗರಿ ಕೊಟ್ಟು ಪಟ್ಟಿ ತಂದೆ ಇಲ್ಲ. ನೋಡು, ನಾವೊಂದು ಬಯಸಿದ್ರೆ ದೈವ ಇನ್ನೊಂದು ಬಗಿಸ್ತದೆ. ಅಂದ್ರ ಏನ್ ಒಗಟ್ನಾಗ ಮಾತಾಡಕತ್ತಿ? ಬಿಡಿಸಿ ಹೇಳಲ್ಲ. ತೊಗರಿ ಎಪಿಎಂಸಿಗೆ ಹಚ್ಚಲಿಕ್ಕೆ ಹೋಗಿದ್ನಲ್ಲ, ಆದ್ರೆ ತೊಗರಿ ಸ್ವಚ್ಛ ಇಲ್ಲ, ಖಂಡ ಬಹಳ ಅದಾವ, ಇದನ್ನ ತಗೊಳ್ಳಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಹೊಳೆ ಕಳಿಸಿದ್ರು. ಅವ್ರು ಹಂಗಂದಾಗ ನನಗ ಮುಗಿಲ್ ಹರಿದು ಮೈಮೇಲೆ ಬಿದ್ದಂಗಾಯ್ತು. ಏನು ಮಾಡಬೇಕು ಅಂತ ತಿಳಿಲಾರದೆ ಹೊಳಿ ಬಂದೆ. ಹಿಂಗ ಬಾಷಾಣೆ ಅದಿ ಬಿಡು, ಇರ್ಲಿ, ಈಗ ಹೇಳು, ಕೈಕಾಲ್ ತೊಳ್ಕೊಂಡು ಊಟ ಮಾಡು. ನಾನು ಕೃಷಿ ವಿಜ್ಞಾನ ಕೇಂದ್ರದೊಳಗ ಮೇಡಮ್ ಅದಾರಲ್ಲ, ಅವ್ರ ಜೋಡಿ ಮಾತಾಡಿ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ತೀನಿ. ಏನೂ ಆಗಂಗಿಲ್ಲ, ಸ್ವಲ್ಪ ಧೈರ್ಯ ತಗೋ. ಆಯ್ತಾಯ್ತು, ನೀ ಅಂದಂಗೆ ಆಗ್ಲಿ. ತೊಗರಿ ಬೆಳೆಯಲ್ಲಿ ಬೆಳೆ ಉತ್ಪಾದನೆ ಕ್ರಮಗಳಂತೆ ಕೊಯ್ಲೋತ್ತರ ಕ್ರಮಗಳು ಪ್ರಮುಖವಾಗಿವೆ. ಕೊಯ್ಲು ಮಾಡುವಾಗ ಒಕ್ಕಣೆ ಹಾಗೂ ಸಂಗ್ರಹಣೆಯಲ್ಲಿ ಶೇಕಡಾ 10-15% ನಷ್ಟ ಆಗುತ್ತಿದ್ದು ವೈಜ್ಞಾನಿಕ ರೀತಿಯ ಕ್ರಮಗಳಿಂದ ಈ ನಷ್ಟ ತಪ್ಪಿಸಬಹುದಾಗಿದೆ. ತೊಗರಿ ಬೆಳೆ ಮಾಡುವ ಸೂಕ್ತ ರೀತಿಯ ಕ್ರಮಗಳನ್ನು ಅನುಸರಿಸುವುದರಿಂದ ಹಾಗೂ ನಿಗದಿತ ಪ್ಯಾಕಿಂಗ್ ಹಾಗೂ ಲೇಬಲ್ ಮಾಡುವುದರಿಂದ ಹೆಚ್ಚಿನ ಲಾಭ ಪಡೆಯಬಹುದಾಗಿದೆ. ತೊಗರಿ ಬೆಳೆಯು ನಮ್ಮ ರಾಜ್ಯದ, ಅದರಲ್ಲೂ ಉತ್ತರ ಕರ್ನಾಟಕದ ಮಹತ್ವದ ಬೇಳೆಕಾಳು ಬೆಳೆ. ತೊಗರಿ ಬೆಳೆ ಇಲ್ಲದೆ ದಿನನಿತ್ಯದ ಊಟ ಪೂರ್ತಿಯಾಗುವುದಿಲ್ಲ. ಭಾರತವು ವಿಶ್ವದ ಶೇಕಡಾ 80% ಉತ್ಪಾದನೆ ಮತ್ತು ಮಹಾರಾಷ್ಟ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ತೊಗರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದೆ. ದೇಶದ ಒಟ್ಟು ಉತ್ಪಾದನೆಯ ಶೇಕಡಾ 10% ಉತ್ಪಾದನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಆಗುತ್ತಿದ್ದು ತೊಗರಿಯ ಕಣಜವೆಂದೇ ಗುರುತಿಸಲಾಗಿದೆ. ಎಲ್ಲ ಕಡೆಯೂ ಬೆಳೆದರೇನು ಕಲಬುರಗಿ ತೊಗರಿಗೆ ಸಾಟಿ ಏನು, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ. ನಮ್ಮನೆ ತೊಗರಿ ಇಲ್ಲೇ ಭಾರಿ ಬೆಳೆದರಿ, ಇಲ್ಲೇ ಭಾರಿ ಬೆಳೆದರಿ. ಇದೇ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರವು ಇಲ್ಲಿ ತೊಗರಿ ಮಂಡಳಿಯನ್ನು ಕೂಡ ಹುಟ್ಟುಹಾಕಿದೆ. ಈ ಭಾಗದಲ್ಲಿ ಉತ್ತಮ ಗುಣಮಟ್ಟದ ತೊಗರಿಯನ್ನು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆಯಲಾಗುತ್ತಿದೆ ಮತ್ತು ತೊಗರಿಯನ್ನು ಸಂಸ್ಕರಿಸುವ ಕೈಗಾರಿಕಾ ಘಟಕಗಳು ಈ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಅಲ್ಲದೆ ತೊಗರಿ ಬೆಳೆಯ ನಿರ್ಯಾತದ ಅವಕಾಶಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿವೆ. ಮುಖ್ಯವಾಗಿ ಬೆಳೆಯ ನಿರ್ಯಾತವು ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಮೆರಿಕ, ಬ್ರಿಟನ್, ಮಲೇಷಿಯಾ, ಸಿಂಗಾಪುರ್ ಮತ್ತು ಸೌದಿ ಅರೇಬಿಯಾ ದೇಶಗಳಿಗೆ ಆಗುತ್ತದೆ. ಅಂದರೆ ಎಲ್ಲಿ ಭಾರತೀಯರ ವಲಸೆ ಜಾಸ್ತಿಯಾಗಿರುವುದು ಅಂತಹ ದೇಶಗಳಲ್ಲಿ ತೊಗರಿಯ ಬೇಡಿಕೆ ಹೆಚ್ಚಾಗಿದೆ. ಆದಾಗ್ಯೂ ಆಮದು ಮಾಡಿಕೊಳ್ಳುವ ದೇಶಗಳು ಕೃಷಿ ಉತ್ಪನ್ನಗಳನ್ನು ತಮ್ಮ ದೇಶಗಳಲ್ಲಿ ತೆಗೆದುಕೊಳ್ಳುವಾಗ ತೀರಾ ಕಠಿಣವಾದ ಗುಣ ಪ್ರಮಾಣೀಕರಣಕ್ಕೆ ಒಳಪಡುತ್ತವೆ. ಈ ಕಾರಣಕ್ಕಾಗಿ ತೊಗರಿಯ ಕೊಯ್ಲು ಮತ್ತು ಕೊಯ್ಲೋತ್ತರದ ಸೂಕ್ತವಾದ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುವುದು ಮುಖ್ಯವಾಗಿದೆ. ಕೊಯ್ಲೋತ್ತರ ತಾಂತ್ರಿಕತೆ ಬೆಳೆ ಉತ್ಪಾದನೆ ತಾಂತ್ರಿಕತೆಯಷ್ಟೇ ಮಹತ್ವದ್ದಾಗಿದೆ. ಈಗಾಗಲೇ ನಮ್ಮ ದೇಶದಲ್ಲಿ ಬೇಡಿಕೆಗೆ ಅನುಗುಣವಾಗಿ ತೊಗರಿ ಬೆಳೆಯ ಉತ್ಪಾದನೆ ಆಗುತ್ತಿಲ್ಲ. ಅಂದರೆ ಎಕರೆವಾರು ಇಳುವರಿ ಮಟ್ಟ ಆಫ್ರಿಕಾದ ಉಗಾಂಡ ಅಥವಾ ನೇಪಾಳ ದೇಶಗಳಿಗೆ ಹೋಲಿಸಿದರೆ ಬಹಳ ಕಡಿಮೆ. ಉಗಾಂಡದಲ್ಲಿ ಸರಾಸರಿ ಇಳುವರಿ ಪ್ರತಿ ಹೆಕ್ಟೇರಿಗೆ 1,000 ಕಿಲೋಗ್ರಾಂ ಮತ್ತು ನೇಪಾಳದ ಉತ್ಪಾದಕತೆ ಹೆಕ್ಟೇರ್ವೊಂದಕ್ಕೆ 875 ಕಿಲೋಗ್ರಾಂ ಆಗಿದ್ದರೆ ನಮ್ಮ ದೇಶದ ಸರಾಸರಿ ಇಳುವರಿ ಪ್ರತಿ ಹೆಕ್ಟೇರಿಗೆ 753 ಕಿಲೋಗ್ರಾಂ ಇದೆ. ಇದಕ್ಕೆ ತಾಂತ್ರಿಕತೆಯ ಕೊರತೆ ಕಾರಣವೆಂದಲ್ಲ. ಹೆಕ್ಟೇರ್ವೊಂದಕ್ಕೆ ಸುಮಾರು 2 ಟನ್ ಅಲ್ಪಾವಧಿಯ ತಳಿಗಳಿಂದ 3.5 ಟನ್ ದೀರ್ಘಾವಧಿ ತಳಿಗಳಿಂದ ಕಾಳಿನ ಇಳುವರಿ ನೀಡುವ ಸುಧಾರಿಸಿದ ತಳಿಗಳು ಲಭ್ಯವಿವೆ. ಅಲ್ಲದೆ ರೈತರನೇಕರು ನಾಟಿ ಬೇಸಾಯ, ನೀರಾವರಿ, ಶಿಫಾರಸು ಮಾಡಿದಂತೆ ಕೀಟ ನಿರ್ವಹಣೆ ಮತ್ತು ಇತರ ಸುಧಾರಿಸಿದ ಕ್ರಮಗಳಿಂದ ಎಕರೆಯೊಂದಕ್ಕೆ 2 ಟನ್ ತೊಗರಿಯ ಇಳುವರಿ ಪಡೆದ ನಿದರ್ಶನಗಳು ಇವೆ. ಆದರೆ ಸಾಮಾನ್ಯವಾಗಿ ಕೊಯ್ಲು ಸಮಯದಲ್ಲಿ ಕಾಳು ಸಿಡಿಯುವ ಕಾರಣ ಶೇಕಡಾ 10-15 ಇಳುವರಿಯ ನಷ್ಟ ಉಂಟಾಗುತ್ತಿದೆ. ಜೊತೆಗೆ ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ಒಂದು ಸಮೀಕ್ಷೆಯ ಪ್ರಕಾರ ಬೆಳೆ ಕೊಯ್ಲಿನ ನಂತರವೂ ಕೂಡ ಶೇಕಡಾ 10 ಉತ್ಪಾದನೆ ವಿವಿಧ ಹಂತಗಳಲ್ಲಿ ನಷ್ಟಕ್ಕೆ ತುತ್ತಾಗುತ್ತಿದೆ. ಅಂದರೆ ಬೆಳೆ ರಾಶಿ ಮಾಡುವ ಹಂತದಲ್ಲಿ ಕಣದಲ್ಲಿಯೇ ಶೇಕಡಾ 0.5, ನಂತರ ಸರಕು ಸಾಗಾಟದ ಸಮಯದಲ್ಲಿ ಶೇಕಡಾ 1 ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಪಶೀಲು ಶೇಖರಣೆಯ ಸಮಯದಲ್ಲಿ ಶೇಕಡಾ 75 ಬೆಳೆ ಉತ್ಪನ್ನ ನಷ್ಟಕ್ಕೊಳಗಾಗುತ್ತದೆ. ಈ ಎಲ್ಲ ನಷ್ಟವನ್ನು ಕಡಿಮೆ ಮಾಡಲು ಮತ್ತು ತೊಗರಿಯನ್ನು ರಫ್ತಿಗಾಗಿ ಸಿದ್ದಪಡಿಸಿಕೊಳ್ಳಲು ಕೊಯ್ಲು ಮತ್ತು ಕೊಯ್ಲೋತ್ತರ ತಾಂತ್ರಿಕತೆಗಳನ್ನು ಅನುಸರಿಸುವುದು ಅನಿವಾರ್ಯವಾಗಿದೆ. ಬೇಗನೆ ಕಟಾವು ಮಾಡಿದರೆ ಹಸಿರು ಕಾಳುಗಳು ಮತ್ತು ಬತ್ತಿದ ಕಾಳುಗಳ ಸಂಖ್ಯೆ ಹೆಚ್ಚುವುದಲ್ಲದೆ ಇಳುವರಿ ಕಡಿಮೆ ಬರುವುದು. ಇನ್ನು ತಡವಾಗಿ ಬೆಳೆ ಕಟಾವು ಮಾಡಿದರೆ ಕಾಯಿಗಳು ಸಿಡಿದು ಕಾಳುಗಳು ಹೊಲದಲ್ಲಿ ಬಿದ್ದು ನಷ್ಟ ಸಂಭವಿಸಬಹುದು. ಕಾರಣ ಬೆಳೆಯನ್ನು ತಳಿಯ ಅವಧಿ ನೋಡಿಕೊಂಡು ಸರಿಯಾದ ಸಮಯದಲ್ಲಿ ಕಟಾವು ಮಾಡಬೇಕು. ಅಲ್ಪಾವಧಿ ತಳಿ 100-150, ಮಧ್ಯಮಾವಧಿ ತಳಿ 150-180 ಮತ್ತು ದೀರ್ಘಾವಧಿ ತಳಿ 180-300 ದಿನಗಳಲ್ಲಿ ಮಾಗುತ್ತವೆ. ಅಂದರೆ ಬೆಳೆದ ತಳಿ ಎಷ್ಟು ದಿನಗಳಲ್ಲಿ ಮಾಗುತ್ತದೆ ಎಂಬುದು ತಿಳಿದಿರಬೇಕು. ಮುಖ್ಯವಾದ ಸಮಸ್ಯೆ ಎಂದರೆ ಬೀಜ ಮಿಶ್ರಣ. ಹೀಗಾಗಿ ವಿವಿಧ ತಳಿಗಳ ಬೀಜಗಳ ಮಿಶ್ರಣದಿಂದಾಗಿ ಬೇರೆ ಬೇರೆ ಸಮಯದಲ್ಲಿ ಕ್ಷೇತ್ರದಲ್ಲಿಯೇ ಗಿಡಗಳು ಮಾಗುತ್ತವೆ. ಇಂತಹ ಸಮಯದಲ್ಲಿ ರೈತರು ಎಲ್ಲ ಗಿಡಗಳು ಮಾಗಿದ ನಂತರ ಕಟಾವು ಕಾರ್ಯ ಕೈಗೊಳ್ಳುವಾಗ, ಅಂದರೆ ಏಕಕಾಲದಲ್ಲಿ ಕಟಾವು ಮಾಡುವುದರಿಂದಾಗಿ ಮೊದಲು ಮಾಗಿದ ಗಿಡಗಳಲ್ಲಿಯೇ ಕಾಯಿಗಳು ಸಿಡಿಯುವ ಸಂಭವ ಇರುತ್ತದೆ. ಸಾಮಾನ್ಯವಾಗಿ ಬೆಳೆ ಮಾಗುವ ಹಂತದಲ್ಲಿ ಎಲೆಗಳು ಹಳದಿಯಾಗಿ ಉದುರಲು ಪ್ರಾರಂಭಿಸಿದಾಗ ಬೆಳೆ ಕಟಾವು ಮಾಡಬೇಕು. ಆಗ ಕಾಳುಗಳಲ್ಲಿ ಶೇಕಡಾ 18-20 ತೇವಾಂಶವಿದ್ದು ಕಾಳುಗಳು ಸಿಡಿಯುವುದಿಲ್ಲ. ಒಂದು ಸುಲಭದ ವಿಧಾನವೆಂದರೆ ಬೆಳೆಯಲ್ಲಿನ ಶೇಕಡಾ 80% ಕಾಯಿಗಳು ಮಾಗಿದಾಗ ಬೆಳೆ ಕಟಾವು ಮಾಡಲು ಸರಿಯಾದ ಸಮಯ. ಎರಡನೇ ಮಹತ್ವದ ವಿಷಯವೆಂದರೆ ಸರಿಯಾದ ಪದ್ಧತಿ ಅಥವಾ ಸಲಕರಣೆಗಳನ್ನು ಬಳಸಿ ಕಟಾವು ಮಾಡುವುದು. ಇತ್ತಿತ್ತಲಾಗಿ ದೊಡ್ಡ ಹಿಡುವಳಿದಾರರು ಭತ್ತವನ್ನು ಕೊಯ್ಲು ಮಾಡುವ ಮತ್ತು ಒಕ್ಕುವ ಯಂತ್ರವನ್ನು ತೊಗರಿ ಒಕ್ಕಣೆಗೆ ಉಪಯೋಗಿಸುವುದು ಸಾಮಾನ್ಯವಾಗಿದೆ. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಾಳು ಸಿಡಿಯುವುದು ಮತ್ತು ಕಾಳು ಒಡೆಯುವುದು ಕಂಡುಬಂದಿದೆ. ಕಾರಣ, ರೈತರು ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಆದಷ್ಟು ವಾತಾವರಣದಲ್ಲಿ ತೇವ ಆರ್ದ್ರತೆ ಇದ್ದಾಗ ಬೆಳೆ ಕೊಯ್ಲು ಮಾಡಬಾರದು. ಇಲ್ಲದಿದ್ದರೆ ಕಾಳು ಬೂಸ್ಟ್ ಹಿಡಿಯುತ್ತದೆ ಮತ್ತು ಕಾಳುಗಳ ಬಣ್ಣ ಕುಂದಬಹುದು. ಬೆಳೆ ಕಟಾವಾದ ನಂತರ ಪೂರ್ತಿಯಾಗಿ ಒಣಗಲು ಬೆಳೆಯನ್ನು ಹೊಲದಲ್ಲಿಯೇ ಬಿಡಬೇಕು. ನಂತರದಲ್ಲಿ ಕೂಡಲೇ ರಾಶಿ ಮಾಡಲು ಸಾಧ್ಯವಾಗದಿದ್ದರೆ ಒಣ ಪ್ರದೇಶದಲ್ಲಿ ಘನಾಕೃತಿಯಲ್ಲಿ ಗೂಡು ಹಾಕಿ ಸುತ್ತಲೂ ಬೆಳಕು ಸಿಗುವಂತೆ ಮತ್ತು ಗಾಳಿಯಾಡುವಂತೆ ನೋಡಿಕೊಳ್ಳಬೇಕು. ಹೀರಾ, ಹೀರಾ, ನಾ ಹೇಳಿದ್ನಲ್ಲ ಆ ಮೇಡಮ್ ಜೋಡಿ ಮಾತಾಡಿನಿ, ಅವರು ನಮ್ ಕೇಂದ್ರಕ್ಕ ಬರ್ರಿ, ತೊಗರಿ ಚೆನ್ನಿ ಹ್ಯಾಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಅಂದ್ರು. ನೀವೇನು ಕಾಳಜಿ ಮಾಡಬೇಡ್ರಿ, ಚೆನ್ನಿ ಮಾಡಿದ್ರ ನಿಮ್ ತೊಗರಿ ಒಳ್ಳೆ ರೇಟಿಗೆ ಮಾರಾಟ ಆಗ್ತದ, ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಹೇಳ್ಯಾರ. ನಡಿ ನಡಿ, ಹೋಗಿ ಬರೋಣ ಅಂತ. ಹೌದಾ? ಅಲ್ಲ, ಅಳಂದ ರೋಡಿನಾಗ ಅಳಂದ ಚೆಕ್ ಪೋಸ್ಟ್ ಹತ್ರ ದೊಡ್ಡ ಆಫೀಸ್ ಅದಲ್ಲ, ಅದೇ ಹೌದಲ್ಲ? ಹೌದೌದು, ಅದೇ ಆಫೀಸ್, ಅದೇ ಅದೇ. ಹಂಗಾದ್ರೆ ನಡಿ ನಡಿ, ಜಲ್ದಿ ಹೋಗಿ ಬರಾಮಿ. ರಾಶಿ ಮಾಡುವ ಪೂರ್ವದಲ್ಲಿ ಇತರ ಬೇಳೆ ಅಥವಾ ಕಸದ ಗಿಡಗಳನ್ನು ತೊಗರಿ ಗಿಡಗಳಿಂದ ಬೇರ್ಪಡಿಸಬೇಕು. ಬೇರ್ಪಡಿಸಿದ ಕಾಳುಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ 3.75 mm ಜರಡಿ ಉಪಯೋಗಿಸಿ ಬೀಜಗಳನ್ನು ಸ್ವಚ್ಛ ಮತ್ತು ವರ್ಗೀಕರಣ ಮಾಡಿ ಸಂಸ್ಕರಿಸಬೇಕು. ತೇವಾಂಶ ಶೇಕಡ 9-12 ಇರುವಂತೆ ನೋಡಿ ಕಾಳುಗಳನ್ನು ಗೋಣಿಚೀಲದಲ್ಲಿ ತುಂಬಿ ನಂತರ ಕಟ್ಟಿಗೆಯ ಹಲಗೆಯ ಮೇಲೆ ಇಟ್ಟು ಅವುಗಳನ್ನು ತಂಪಾದ ಮತ್ತು ಒಣಹವೆ ಇರುವ ಗಾಳಿಯಾಡುವಂತಹ ಸ್ಥಳದಲ್ಲಿ ಇಡಬೇಕು. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಪಡೆಯಲು ಸಾಧ್ಯವಾಗುತ್ತದೆ. ಬೇಳೆ ಮಾಡುವ ಹಂತದಲ್ಲಿ ಹಳೆಯ ಕಾಲದ ಬೇಳೆಯೊಡೆಯುವ ಯಂತ್ರದ ಬದಲಾಗಿ ಸುಧಾರಿತ ಯಂತ್ರಗಳನ್ನು ಬಳಸುವುದರಿಂದ ಸಂಸ್ಕರಣೆಯ ಸಮಯದಲ್ಲಿ ಆಗುವ ನಷ್ಟವನ್ನು ಕಡಿಮೆ ಮಾಡಬಹುದು. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನನ್ನ ಹೆಸರು ಚಂದ್ರಕಾಂತ್ ಪಾಟೀಲ್. ನಾನು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ವಿಭಾಗೀಯ ಕಾರ್ಯಾಲಯ ಗುಲ್ಬರ್ಗಾದಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ವಿಶೇಷವಾಗಿ ತಮಗೆ ನಾನು ತಿಳಿಯಪಡಿಸೋದೇನೆಂದ್ರೆ, ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಏನೋ ಒಂದು ಅತಿ ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ತೊಗರಿ ಬೆಳೀತಾ ಇದ್ದೀವಿ. ಆ ಒಂದು ತೊಗರಿ ಬೆಳೆದಂತ ಒಂದು ಉತ್ಪನ್ನವನ್ನು ನಾವು ಮಾರಾಟ ಮಾಡೋವಳೆ ಅದರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ, ಬೆಳೆಯಕ್ಕೆ ನಾವು ಕಷ್ಟಪಟ್ಟು ಸುಮಾರು 5-6 ತಿಂಗಳವರೆಗೂ ಬೇಸಾಯ ಮಾಡಿ ಬೆಳಿತೀವಿ. ಆದ್ರೆ ಆ ಒಂದು ದಿವಸ ಏನು ಉತ್ಪನ್ನ ನಾವು ಮಾರಾಟ ಮಾಡ್ತೀವಿ, ಆ ಉತ್ಪನ್ನ ಮಾರಾಟ ಮಾಡೋ ವೇಳೆ ನಮ್ಮ ರೈತರು ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ. ವಿಶೇಷವಾಗಿ ನಾನು ನಿಮ್ಗೆ ಒಂದು ಮಾಹಿತಿ ನೀಡೋದೇನಪ್ಪ ಅಂತಂದ್ರೆ, ಈ ಬೆಳೆದಂತ ತೊಗರಿ ಉತ್ಪನ್ನವನ್ನು ರೈತರ ಹಂತದಲ್ಲಿನೇ ಸ್ವಚ್ಛತೆ ಮಾಡಿಕೊಂಡು ಮಾರುಕಟ್ಟೆಗೆ ತಂದಾಗ ಒಂದು ಯೋಗ್ಯ ಒಂದು ಸ್ಪರ್ಧಾತ್ಮಕ ಬೆಲೆ ಸಿಗುತ್ತೆ. ಇದು ಯಾವ ತರಪ್ಪ ಅಂತ ತಮಗೆ ತಿಳಿಸ್ಪಡಿಸೋದೇನೆಂದ್ರೆ, ವಿಶೇಷವಾಗಿ ಬೆಳೆದಂತ ಒಂದು ತೊಗರಿ ತಮ್ಮ ಗ್ರಾಮೀಣ ಹಂತದಲ್ಲಿನೇ ಏನು 3.75 mm ಛಾಣಿ ಬರ್ತವೆ. ಈಗ ತಾವು ನೋಡಿರಬಹುದು ಕೃಷಿ ವಿಜ್ಞಾನ ಕೇಂದ್ರ, ಈಗಾಗಲೇ ನಾವು ಸುಮಾರು ಪ್ರಾತ್ಯಕ್ಷತೆ ಮೂಲಕ ಗ್ರಾಮೀಣ ಹಂತದಲ್ಲಿನೂ ರೈತರಿಗೆ ಹಾಗೂ ರಾಶಿ ಮಷಿನ್ದವರಿಗೆಲ್ಲ ಅದು ಒಂದು ಮಾದರಿ ಮಾಡಿ ತೋರಿಸ್ತಾ ಇದ್ದೀವಿ. ಆ ಒಂದು ಛಾಣಿ ಮೂಲಕ ತಾವು ತಮ್ಮ ಗ್ರಾಮೀಣ ಹಂತದಲ್ಲಿನೇ ಸ್ವಚ್ಛತೆ ಮಾಡಿ 50 kg ಬ್ಯಾಗ್ನಲ್ಲಿ ಮಾರುಕಟ್ಟೆಗೆ ತಂದಾಗ ಯಾವುದೇ ಅಂತ ಉತ್ಪನ್ನ ಕೆಳಗೆ ಇಳಿಸಲಾರ್ದೇನೆ ಒಂದು ಸ್ಯಾಂಪಲ್ ಮೂಲಕ ನೋಡಿ ಖರೀದಿದಾರರು ಅದಕ್ಕೆ ಒಂದು ಯೋಗ್ಯವಾದಂತಹ ಬೆಲೆ ಈ ಒಂದು ಇ ಟೆಂಡರ್ ವ್ಯವಸ್ಥೆಯಲ್ಲಿ ಎಪಿಎಂಸಿಯಲ್ಲಿ ನಿರ್ವಹಿಸ್ತಾರೆ. ಎರಡನೇದಾಗಿ ತಮಗೆ ತಿಳಿಸಬೇಕೇನಪ್ಪ ಅಂತಂದ್ರೆ, ಬೆಳೆದಂತ ಈಗೇನು NCDX ಹಾಗೂ ತೊಗರಿ ಮಂಡಳಿ ವತಿಯಿಂದ ಏನು ಖರೀದಿ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ, ಆ ಒಂದು ಪ್ರಕ್ರಿಯೆಯಲ್ಲಿನೂ ತಾವು ರೈತರು ಬೆಳೆದಂತ ಒಂದು ಉತ್ಪನ್ನ ತಾವು ಮಾರಾಟ ಮಾಡಲಿಕ್ಕೆ ಅಲ್ಲಿ FAQ ಗುಣಧರ್ಮಗಳ ಒಂದು ವಿವರಗಳಿರ್ತವೆ. ಆ ವಿವರದ ಪ್ರಕಾರನೇ ನೀವು ಆ ಒಂದು ಖರೀದಿ ಕೇಂದ್ರಕ್ಕೆ ತಂದಾಗ ಅವರು ಕ್ವಾಲಿಟಿ ಟೆಸ್ಟ್ ಮಾಡ್ತಾರೆ. ಈ ಪ್ರಸ್ತುತ ಹಂತದಲ್ಲಿ ತಾವೇನಾದರೂ ಖರೀದಿ ಕೇಂದ್ರಗಳಲ್ಲಿ ತೊಗರಿ ಮಾರಾಟ ಮಾಡಬೇಕಂದ್ರೆ ಈ ಒಂದು 3.75 ಛಾಣಿಯಿಂದ ತಮ್ಮ ಗ್ರಾಮೀಣ ಹಂತದಲ್ಲಿನೇ ಸ್ವಚ್ಛತೆ ಮಾಡಿಕೊಂಡು ಈ ಒಂದು ಖರೀದಿ ಕೇಂದ್ರಕ್ಕೆ ತಂದಾಗ ಬಹಳ ಅನುಕೂಲ ಆಗುತ್ತೆ. ವಿಶೇಷವಾಗಿ ತಮಗೆ ನಾನು ಒಂದು ಉದಾಹರಣೆ ಕೊಡಬೇಕಂದ್ರೆ, ಈಗ 2 ದಿವಸಗಳ ಹಿಂಚೆ ಕಮಲಾಪುರದ ಒಬ್ರು ದೊಡ್ಡ ರೈತರು ಸೂರಜ್ ಪಾಟೀಲ್ ಅಂತೇಳಿ ಮಾರುಕಟ್ಟೆ ಖರೀದಿ ಕೇಂದ್ರಕ್ಕೆ ತೊಗರಿ ತಗೊಂಡು ಬಂದಿದ್ರು. ತಂದಾಗ ಏನಾಯ್ತು, ಸುಮಾರು ಅವರು 9 ಚೀಲ TS3R ಆಮೇಲೆ 2 ಚೀಲಗಳು BSMR ತಳಿಗಳು ಬೆಳೆದಿದ್ರು. ಆ ಒಂದು ಖರೀದಿ ಕೇಂದ್ರಕ್ಕೆ ತಂದಾಗ ಕ್ವಾಲಿಟಿ ಟೆಸ್ಟ್ ಮಾಡಿದಾಗ ಅದರ ತೇವಾಂಶ ಸುಮಾರು ಒಂದು 11-12% ಬಂತು. ಇತರೆ ಕಾಳು ಅಪರಿಕ್ವ ಇತರ ಎಲ್ಲ ಹುಳ ತಿಂದ ಕಾಳುಗಳು ಎಲ್ಲ ಸೇರಿ ಆ ಒಂದು ಏನ್ ಮೆಜರ್ಮೆಂಟ್ ಶೇಕಡಾವಾರು ಎಷ್ಟು ಪರ್ಸೆಂಟ್ ಇತ್ತು ಅದಕ್ಕಿಂತ ಜಾಸ್ತಿ ಇತ್ತು. ಅದಕ್ಕೆ ಆ ಒಂದು ಚೀಲಗಳನ್ನು ನಮ್ಮ ಖರೀದಿ ಕೇಂದ್ರದಲ್ಲಿ ತಗೊಳ್ಳಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಅವರು ನಮಗ್ ಬಂದು ಕೇಳಿದ್ರು ಈ ತರ ರಿಜೆಕ್ಟ್ ಆಗಿದೆ ಅಂತಂದ್ರೆ, ನಾ ಅವ್ರಿಗೆ ಒಂದು ಸಲಹೆ ಕೊಟ್ಟೆ, ನಿಮ್ಮ ಹಂತದಲ್ಲಿ ಇನ್ನೊಂದ್ ದಿವಸ ನೀವು ಆ ಒಂದು 3.75 ಛಾಣಿಯಿಂದ ಸ್ವಚ್ಛಗೊಳಿಸಿ ಇನ್ನೊಂದ್ ದಿನ ಬಿಸಿಲಿಗೆ ಹಾಕೊಂಡು ಬಾಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಒಂದು ಕಟ್ಟನ ಒಂದು ಶಬ್ದ ಬರೋವರೆಗೂ ನೀವು ಚೆನ್ನಾಗಿ ಒಣಗಿಸಿ ಮತ್ತೆ ಖರೀದಿ ಕೇಂದ್ರಕ್ಕೆ ತಗೊಂಡ್ಬನ್ನಿ, ನಿಮ್ಗೆ ಒಂದು ಕ್ವಾಲಿಟಿ ಓಕೆ ಆಗುತ್ತೆ ಅಂತ ಹೇಳಿದೆ. ಅಂತ ಸಂದರ್ಭದಲ್ಲಿ ಅವರು ಮತ್ತ ತಿರ್ಗಾ ಖರೀದಿ ಕೇಂದ್ರದಿಂದ ತೆಗೆದುಕೊಂಡು ಹೋಗಿ ಮತ್ತೆ ಒಣಗಿಸಿ 3.75 mm ಇಂದ ಛಾಣಿ ಹಿಡಿದ್ಬಿಟ್ಟು ಮತ್ತೆ ತಿರ್ಗಾ ಖರೀದಿ ಕೇಂದ್ರಕ್ಕೆ ತಂದ್ರು. ಅಂತ ಒಂದು ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಅವ್ರ ಕ್ವಾಲಿಟಿ ಏನು ಅವ್ರ ಮೆಜರ್ಮೆಂಟ್ ಇತ್ತು ಅವ್ರ ಪ್ರಕಾರನೇ ಬಂತು. ಅದಕ್ಕೆ ನಾನು ವಿಶೇಷವಾಗಿ ತಮಗೆ ತಿಳಿಯಪಡಿಸೋದೇನಂದ್ರೆ, ವಿಶೇಷವಾಗಿ ನಾವು ಈ ಛಾಣಿ ಅಂತ ಹೇಳಿದ ಪ್ರಕಾರ ತಮಗೆ ನೀವು ಕೇಳಬಹುದು ಎಲ್ಲಿ ಸಿಗುತ್ತೆ ರೀ, ಹಂಗ್ ನೋಡ್ಬೇಕು, ನಮ್ಗೆ ಎಲ್ಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ. ಈಗಾಗಲೇ ತಮಗೆ ತಿಳಿಸಿದಂಗೆ ಈ ಒಂದು ಛಾಣಿಗಳು ಎಲ್ಲಿ ಲಭ್ಯವಾಗುತ್ತೆ, ಅದು ಯಾವ ತರ ಆಗಿ ನಾವು ಬಳಸಬೇಕನ್ನೋ ಬಗ್ಗೆ ತಮಗೆ ಮಾಹಿತಿ ಕೊಡೋಣ ಈ ಒಂದು ಇದರಲ್ಲಿ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈಗಾಗಲೇ ಅವ್ರ ಕಡೆ ಪ್ರಾತ್ಯಕ್ಷಿತವಾಗಿ ತಾವ್ ಯಾರಾದ್ರೂ ಈಗ ರೈತರು ಒಬ್ಬರೇ ಹೋಗ್ರಿ ಇಬ್ಬರೇ ಹೋಗ್ರಿ ಎಲ್ಲರಿಗೂ ಒಂದು ಪ್ರಾತ್ಯಕ್ಷತೆ ಮೂಲಕ ಅಲ್ಲಿ ಒಂದು ಮಾದರಿಯಾದಂತ ಛಾಣಿಗಳು ತಮಗೆ ತೋರಿಸಿ ಯಾವ ರೀತಿಯಾದಂತಹ ಒಂದು ಸ್ವಚ್ಛತೆ ಮಾಡಬೇಕಂತೇಳಿ ಅಲ್ಲಿ ವಿಜ್ಞಾನಿಗಳು ಮಾಹಿತಿ ನೀಡ್ತಾರೆ. ಅದೇ ರೀತಿಯಾಗಿ ತಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದಲ್ಲಿನೇ ನಮ್ಮ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ವಿಭಾಗೀಯ ಕಾರ್ಯಾಲಯ ಇದೆ. ಅಲ್ಲಿ ಬಂದ್ರು ತಮಗೆ ಪ್ರಾಯೋಗಿಕವಾಗಿ ಯಾವ ರೀತಿಯಾದಂತ ಒಂದು ಛಾಣಿಗಳು, ಈ ಒಂದು ತೊಗರಿ ಸ್ವಚ್ಛತೆನೇ ಆಗಲಿ, ಉದ್ದಿನ ಸ್ವಚ್ಛತೆ ಆಗಲಿ, ಕಡಲೆ ಉತ್ಪನ್ನದ ಸ್ವಚ್ಛತೆ ಆಗಲಿ, ಆ ಒಂದು ಮಾದರಿಯ ಛಾಣಿಗಳದ್ದು ತಮಗೆ ಒಂದು ಮಾದರಿ ತೋರಿಸಿ, ಈಗ ಅದು ಎಷ್ಟು ಎಂಎಂ ಎಷ್ಟು ಸೈಜಿಂದ ಇರ್ತಾವ ಅಂತ ಹೇಳಿ ತಾವು ತಮಗೆ ತಿಳಿಸ್ತೀವಿ. ಆ ಒಂದು ಛಾಣಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ಮುಂದಿನ ಒಂದು ದಿನಗಳಲ್ಲಿ ತಮ್ಮ ಹಂತದಲ್ಲಿನೇ ಸ್ವಚ್ಛತೆ ಮಾಡಿ ಮಾರುಕಟ್ಟೆಗೆ ತರಬೇಕಂತೇಳಿ ಈ ಮೂಲಕ ತಮಗೆಲ್ಲ ಈ ಮಾಹಿತಿ ನೀಡಿದ್ದೇನೆ. ಧನ್ಯವಾದಗಳು. ತೊಗರಿ ಬೇಳೆಯ ವಿಷಯದಲ್ಲೂ ರಾಷ್ಟದ ಅಗ್ಮಾರ್ಕ್ ಅಥವಾ ಕೃಷಿ ಉತ್ಪನ್ನಗಳ ಗ್ರೇಡಿಂಗ್ ಮತ್ತು ಮಾರುಕಟ್ಟೆ ಸಂಸ್ಥೆಯು ಮೂರು ಶ್ರೇಣಿಗಳನ್ನು ಗುರುತಿಸಿದೆ. ಬೇಳೆಯು ರುಚಿಯಾಗಿ ಶುಚಿಯಾಗಿ ಪೂರ್ಣ ರೂಪದಲ್ಲಿದ್ದು ಒಂದೇ ಅಳತೆ, ಗಾತ್ರ ಮತ್ತು ಬಣ್ಣ ಹೊಂದಿರಬೇಕು. ಜೀವಂತ ಅಥವಾ ಸತ್ತ ಹುಳುಗಳು, ಬೂಸ್ಟ್ ಪೀಡೆ, ಕೃತ್ರಿಮ ಬಣ್ಣ, ಘಾಟು ವಾಸನೆ, ಬಣ್ಣ ಕುಂದಿದ ಕಾಳುಗಳು, ಇಲಿ ಕೂದಲು ಮತ್ತು ಹಿಕ್ಕೆಗಳು ಇರಬಾರದು. ಎಕ್ಕೆ, ಮುಳ್ಳು, ಮದ್ದರಕಿ, ಔಡಲ ಮುಂತಾದ ವಿಷಪೂರಿತ ಬೀಜಗಳಿಂದ ಮುಕ್ತವಾಗಿರಬೇಕು. ಯೂರಿಕ್ ಆಮ್ಲದ ಪ್ರಮಾಣ ಪ್ರತಿ ಕಿಲೋಗ್ರಾಂ ಕಾಳಿನಲ್ಲಿ 100 ಮಿಲಿಗ್ರಾಂ ಮತ್ತು ಅಫ್ಲೋಟಾಕ್ಸಿನ್ ವಿಷವಸ್ತುವಿನ ಪ್ರಮಾಣ 30 ಮೈಕ್ರೋಗ್ರಾಂಗಿಂತಲೂ ಹೆಚ್ಚಿರಬಾರದು. ತೊಗರಿ ಬೆಳೆಯ ಗುಣಮಟ್ಟ ಆಹಾರ ಕಲಬೆರಕೆ ನಿಯಂತ್ರಣ ಕಾಯ್ದೆ 1955 ಮತ್ತು ಸಮಯಾನುಸಾರ ಮಾಡಿದ ಬದಲಾವಣೆಗೆ ಅನುಗುಣವಾಗಿರಬೇಕು. ಕೃಷಿ ಉತ್ಪನ್ನವನ್ನು ರಫ್ತು ಮಾಡುವಾಗ ಸಿಒಡಿಇಎಕ್ಸ್ ಅಂದರೆ ಕೋಡೆಕ್ಸ್ ಗುಣ ಪ್ರಮಾಣವನ್ನು ಪಾಲಿಸಬೇಕಾಗುತ್ತದೆ. ಕೋಡೆಕ್ಸ್ ಗುಣ ಪ್ರಮಾಣವು ಇನ್ನೂ ಕಠಿಣವಾಗಿರುತ್ತದೆ. ಮುಖ್ಯವಾಗಿ ಉತ್ಪನ್ನದ ಗುಣವಿಶೇಷಗಳು ಆಮದು ಮಾಡಿಕೊಳ್ಳುವ ದೇಶ ನಿಗದಿಪಡಿಸಿದಂತೆ ಮತ್ತು ಕಾಯ್ದೆ ಚೌಕಟ್ಟಿಗೆ ಒಳಪಟ್ಟಿರುತ್ತದೆ. ಸಾಮಾನ್ಯವಾಗಿ ಶೀತ ಪ್ರದೇಶದ ರಾಷ್ಟಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ತೇವಾಂಶದ ಮಟ್ಟವನ್ನು ಅಪೇಕ್ಷಿಸುತ್ತವೆ. ವಿದೇಶಗಳಲ್ಲಿ ಆಹಾರ ವಸ್ತುಗಳ ಕಲಬೆರಕೆಯನ್ನು ಸಹಿಸುವುದಿಲ್ಲ, ಕಾರಣ ರಫ್ತು ಮಾಡುವಾಗ ವಿಶೇಷ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಅದರಂತೆ ಪ್ಯಾಕಿಂಗ್ ಮತ್ತು ಲೇಬಲಿಂಗ್ ಮುಖ್ಯ. ಕಾಳಿನೊಂದಿಗೆ ಅನ್ಯ ಆಹಾರ ಪದಾರ್ಥ ಮತ್ತು ಕಲುಷಿತ ಪದಾರ್ಥದ ಮಿಶ್ರಣ ಅಥವಾ ಕಲಬೆರಕೆ, ಕೀಟನಾಶಕಗಳ ಅವಶೇಷ ಆರೋಗ್ಯದ ದೃಷ್ಟಿಯಿಂದಲೂ ಮತ್ತು ನಿರ್ಯಾತದ ದೃಷ್ಟಿಯಿಂದಲೂ ಪೂರ್ಣವಾಗಿ ನಿಷಿದ್ಧವಾಗಿದೆ. ತೊಗರಿ ಬೆಳೆಯನ್ನು ಕಡಿಮೆ ಬೆಲೆಯ ಇತರ ಬೇಳೆಕಾಳಿನೊಂದಿಗೆ ಮಿಶ್ರಣ ಮಾಡುವುದು ಮತ್ತು ಹಾನಿಕಾರಕ ಬಣ್ಣಗಳಿಂದ ಬೇಳೆಯನ್ನು ಲೇಪನ ಮಾಡುವುದು ಕಲಬೆರಕೆಯಲ್ಲಿ ಪ್ರಮುಖವಾದವುಗಳು. ಉದಾಹರಣೆಗೆ ಕೇಸರಿ, ವಟಾಣಿ ಇತ್ಯಾದಿಗಳ ಬೆಳೆಯನ್ನು ತೊಗರಿ ಬೇಳೆಯೊಂದಿಗೆ ಮಿಶ್ರಣ ಮಾಡುವುದು ಸಾಮಾನ್ಯ. ಕೇಸರಿ ಬೇಳೆಯನ್ನು ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದು ಇಲ್ಲಿ ಬೆಳೆಯು ಕೇಸರಿ ಬಣ್ಣದ್ದಾಗಿರುತ್ತದೆ. ಕೇಸರಿ ಬೇಳೆಯ ಬಳಕೆ ತೊಗರಿ ಬೇಳೆಯಂತೆಯೇ ಮಾಡಬಹುದು. ಇದು ತೊಗರಿ ಬೆಳೆಗಿಂತಲೂ ಬೇಗನೆ ಕುದಿಯುತ್ತದೆ. ಮಾರುಕಟ್ಟೆಯಲ್ಲಿ ಕೇಸರಿ ಬೆಳೆಯು ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ, ಕಾರಣ ತೊಗರಿ ಬೇಳೆಯೊಂದಿಗೆ ಕೇಸರಿ ಬೇಳೆಯನ್ನು ಕಲಬೆರಕೆ ಮಾಡಲಾಗುತ್ತದೆ. ಕೇಸರಿ ಬೇಳೆಯಲ್ಲಿ ಬೀಟಾ ಆಕ್ಸಿಲ್ ಅಮೈನೋ ಅನಿಲಿನ್ ಎಂಬ ನೀರಲ್ಲಿ ಸುಲಭವಾಗಿ ಕರಗುವ ಮತ್ತು ನರಗಳ ಮೇಲೆ ದುಷ್ಪರಿಣಾಮ ಬೀರುವ ಹಾನಿಕಾರಕ ವಸ್ತು ಇರುತ್ತದೆ. ಈ ವಸ್ತುವಿನ ಸೇವನೆಯಿಂದಾಗಿ ಲ್ಯಾಥಿರಿಸಂ ಎಂಬ ಒಂದು ರೀತಿಯ ಪಾರ್ಶ್ವವಾಯು ಉಂಟಾಗುತ್ತದೆ. ಈ ಕಾರಣಕ್ಕಾಗಿಯೇ ಕೇಸರಿ ಬೇಳೆಯ ಕಲಬೆರಕೆಯನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತದೆ. ಒಂದು ಸಾಮಾನ್ಯ ಪರೀಕ್ಷೆಯಿಂದ ಕೇಸರಿ ಬೇಳೆಯ ಕಲಬೆರಕೆಯನ್ನು ಗುರುತಿಸಬಹುದು. ಹೆಸರು ಬರುತ್ತಿರುವ ನೀರಿನಲ್ಲಿ ಸ್ವಲ್ಪ ಬೇಳೆಯನ್ನು ಹಾಕಿ ಅದಕ್ಕೆ 50 ಮಿಲಿಲೀಟರ್ನಷ್ಟು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿ 15 ನಿಮಿಷಗಳ ಕಾಲ ಹಾಗೆಯೇ ಬಿಡಬೇಕು. ನಂತರ ನೀರಿನಲ್ಲಿ ಗುಲಾಬಿ ಬಣ್ಣ ಕಂಡುಬಂದರೆ ಬಳಸಿದ ಬೆಳೆಯಲ್ಲಿ ಕೇಸರಿ ಬೇಳೆಯು ಕಲಬೆರಕೆಯಾಗಿದೆ ಎಂದು ತಿಳಿಯಬೇಕು. ಇಂತಹ ಕಲಬೆರಕೆ ತೊಗರಿ ಬೇಳೆಯನ್ನು ಬಳಸಬೇಕಾದರೆ ಕುದಿಯುವ ನೀರಿಗೆ ಬೇಳೆಯನ್ನು ಹಾಕಿ ಇನ್ನೇನು ಬೇಳೆ ಕುದಿಯಲು ಪ್ರಾರಂಭಿಸುತ್ತದೆ ಎನ್ನುವಾಗ ಎಲ್ಲ ನೀರನ್ನು ಬಸಿದು ತೆಗೆದು ಮತ್ತೆ ಹೊಸ ನೀರಿನಲ್ಲಿ ಬೇಳೆಯನ್ನು ಕುದಿಸಬೇಕು. ಎರಡನೆಯದಾಗಿ, ಬೇಳೆಗೆ ಮಾರುಕಟ್ಟೆಯಲ್ಲಿ ಆಕರ್ಷಕವಾಗಿ ಕಾಣಲು ಮತ್ತು ಹೆಚ್ಚಿನ ಬೆಲೆ ಪಡೆಯಲು ಬೇಳೆಯ ಸಂಸ್ಕರಣೆ ಮಾಡುವಾಗ ಕೃತ್ರಿಮ ಬಣ್ಣಗಳಿಂದ ಲೇಪನ ಮಾಡಲಾಗುತ್ತದೆ. ಈ ಕಾರ್ಯಕ್ಕಾಗಿ ಆಹಾರ ಸಂಸ್ಥೆಯು ಶಿಫಾರಸು ಮಾಡಿದ ಬಣ್ಣದ ಬದಲಾಗಿ ಅಗ್ಗದ ಮತ್ತು ನಿಷೇಧಿಸಿದ ವಿಷಯುಕ್ತ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ರಫ್ತು ಸರಕಿನಲ್ಲಿ ಈ ವಿಷಯುಕ್ತ ಬಣ್ಣ ಕಂಡುಬಂದರೆ ಅಂತಹ ಸರಕನ್ನು ನಿರಾಕರಿಸಲಾಗುತ್ತದೆ. ಮುಖ್ಯವಾಗಿ ಮೆಟಾನಿಲ್ ಎಲ್ಲೋ ಮತ್ತು ಲೆಡ್ ಕ್ರೋಮೇಟ್ಗಳೇ ಈ ವಿಷಕಾರಿ ಬಣ್ಣಗಳು. ಮೆಟಾನಿಲ್ ಎಲ್ಲೋದಿಂದ ಕ್ಯಾನ್ಸರ್ ಉಂಟಾಗಬಹುದು. ಲೆಡ್ ಕ್ರೋಮೇಟ್ ಲವಣದಿಂದ ಅನೀಮಿಯಾ, ಪಾರ್ಶ್ವವಾಯು, ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಮತ್ತು ಮಿದುಳಿನ ತೊಂದರೆ ಉಂಟಾಗಬಹುದಾದ ಸಾಧ್ಯತೆಗಳು ಹೆಚ್ಚಿಗಿರುತ್ತವೆ. ಗರ್ಭಿಣಿ ಸ್ತ್ರೀಯರಲ್ಲಿ ಗರ್ಭಪಾತ ಕೂಡ ಸಂಭವಿಸಬಹುದಾಗಿದೆ. ಈ ವಸ್ತುವಿನ ಸತತ ಬಳಕೆ ದೇಹಕ್ಕೆ ತುಂಬಾ ಹಾನಿಕಾರಕ. ಈ ವಸ್ತುಗಳನ್ನು ಗುರುತಿಸಲು ಸ್ವಲ್ಪ ನೀರಿನಲ್ಲಿ ತೊಗರಿ ಬೇಳೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಬೇಕು. ಕೂಡಲೇ ಗುಲಾಬಿ ಬಣ್ಣ ಉಂಟಾದರೆ ಅಂತಹ ಬೇಳೆಯನ್ನು ಮೆಟಾನಿಲ್ ಎಲ್ಲೋದಿಂದ ಉಪಚರಿಸಲಾಗಿದೆ ಎಂದು ತಿಳಿಯಬೇಕು. ಇದೇ ರೀತಿ 5 ಗ್ರಾಂ ತೊಗರಿ ಬೇಳೆಯನ್ನು 5 ಮಿಲಿಲೀಟರ್ ನೀರಿನೊಂದಿಗೆ ಸೇರಿಸಿ ನಂತರ ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲವು ಹನಿಗಳನ್ನು ಹಾಕಿ ಅಲುಗಾಡಿಸಿದಾಗ ಪಿಂಕ್ ಅಥವಾ ಗುಲಾಬಿ ಬಣ್ಣ ಉಂಟಾದರೆ ಅಂತಹ ಬೇಳೆಯಲ್ಲಿ ಲೆಡ್ ಕ್ರೋಮೇಟ್ ವಿಷವಸ್ತು ಇದೆ ಎಂದು ತಿಳಿಯಬೇಕು. ಇನ್ನು ಬೇಳೆ ಮಾಡುವುದು ಹೇಗೆ ಎನ್ನುವುದನ್ನು ನೋಡೋಣ. ಬೇಳೆ ಮಾಡುವಲ್ಲಿ 2 ವಿಧಾನಗಳನ್ನು ಅನುಸರಿಸಲಾಗುತ್ತಿದೆ, ಒಣವಿಧಾನ ಮತ್ತು ಹಸಿ ವಿಧಾನ. ಒಣವಿಧಾನದಲ್ಲಿ ಕಾಳುಗಳನ್ನು ನೇರವಾಗಿ ಬೀಸುವ ಕಲ್ಲು, ಗಿರಣಿ ಅಥವಾ ಬೇಳೆ ರೋಲರ್ಗಳ ಮೂಲಕ ಬೇಳೆಯನ್ನು ಪಡೆಯಲಾಗುತ್ತದೆ. ಈ ಪದ್ದತಿಯಲ್ಲಿ 5-8% ಪ್ರಮಾಣದಲ್ಲಿ ಕಾಳು ಒಡೆದು ನುಚ್ಚಾಗುತ್ತದೆ. ಹಸಿ ವಿಧಾನದಲ್ಲಿ ತೊಗರಿಯನ್ನು ಸ್ವಚ್ಛ ಮಾಡಿ ನೀರಿನಲ್ಲಿ ನೆನೆ ಹಾಕಲಾಗುತ್ತದೆ. ಕೆಲವು ಪ್ರದೇಶದಲ್ಲಿ 2-3 ತಾಸುಗಳಷ್ಟು ಅವಧಿಯವರೆಗೆ ನೆನೆ ಹಾಕಿದರೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ 8-12 ತಾಸುಗಳವರೆಗೆ ನೆನೆ ಹಾಕಲಾಗುತ್ತದೆ. ಹೀಗೆ ನೀರಿನಲ್ಲಿ ತೊಗರಿಯನ್ನು ನೆನೆ ಹಾಕಿದಾಗ ಜೊಳ್ಳುಕಾಳು, ಕಸಕಡ್ಡಿ, ಮೇಲೆ ತೇಲಾಡುವಂತಹವುಗಳನ್ನು ತೆಗೆದುಹಾಕಲಾಗುತ್ತದೆ. ಮಣ್ಣು ಹಾಗೂ ಕಲ್ಲು ತಳದಲ್ಲಿ ಉಳಿಯುತ್ತವೆ. ಈ ರೀತಿ ನೆನೆದ ಕಾಳುಗಳನ್ನು ಬಿಸಿಲಿನಲ್ಲಿ 12-24 ಗಂಟೆಗಳ ಕಾಲ ಒಣಗಿಸಿ ಗಿರಣಿಯಲ್ಲಿ ಹಾಕಿ ಬೇಳೆಯನ್ನು ಮತ್ತು ಹೊಟ್ಟನ್ನು ಪ್ರತ್ಯೇಕವಾಗಿ ಪಡೆದುಕೊಳ್ಳಲಾಗುತ್ತದೆ. ಹಲವಾರು ಸಂದರ್ಭಗಳಲ್ಲಿ ಒಡೆದ ಬೇಳೆಯನ್ನು ಎಣ್ಣೆ ಹಾಗೂ ನೀರಿನಿಂದ ಸಿಂಪಡಿಸಿದ ನಂತರ ಪುನಃ ಒಣಗಿಸಲಾಗುತ್ತದೆ. ಕೆಲವು ಬಾರಿ ಪ್ರತಿ ಟನ್ ಕಾಳಿಗೆ 2.5 ಕಿಲೋಗ್ರಾಂನಷ್ಟು ಪ್ರಮಾಣದಲ್ಲಿ ಅಗಸೆ ಎಣ್ಣೆಯನ್ನು ಲೇಪನ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ನಂತರ ಬೇಳೆ ಗಿರಣಿಗೆ ಹಾಕಲಾಗುತ್ತದೆ. ನನ್ನ ಹೆಸರು ಚಾಮರಾವ್ ಪಟೇಲ್, ಗರುಹುಬಿ. ನಾವು ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕೆ ಸ್ವಲ್ಪ ಸಂಪರ್ಕ ಜಾಸ್ತಿ. ಬರೋದ ನಿಮ್ದು ಒಂದು ಬ್ಯಾಳಿ ಮಿಷಿನ್ ಬಂದಿತ್ತು ಕೃಷಿ ಇಲಾಖೆದಾಗ. ಆ ಮಿಷಿನ್ ನಮಗೆ ಕೊಡ್ರಿ ಸರ್ ಅಂದಾಗ ಅವ್ರು ಏನ್ ಮಾಡಿದ್ರು, ನಮಗೆ ಅಮೌಂಟ್ ಕಟ್ ಅಂದ್ರೆ ಕಟ್ಟದೆವು. ಆ ಮಿಷಿನ್ ಇದು ನಮ್ಮ ಗರೂರದಾಗ ಚಾಲು ಮಾಡಿದೆವು ಮಿಷಿನ್. ಅವರು ಹಳ್ಳಿ ಪದ್ಧತಿ ಪ್ರಕಾರ ಅವಾಗ ಊರಾಗ ತಮ್ಮ ಬ್ಯಾಳಿ ಒಡೆ ಕಲ್ನಾಗ ಹಿಟ್ಟಿನ ಗಿರಣಿದಾಗ ಹೊಡಿತಿದ್ರು. ಅದು ಒಡೆ ಅಂತ ಏನಾಯ್ತಿದ್ರು, ಅದು ಮುಚ್ಚ ಚೂರ ಜಾಸ್ತಿ ಬರ್ತಿತ್ತು, ಬ್ಯಾಳಿ ಕಡಿಮೆ ಬರ್ತಿತ್ತು. ಈಗ ನಮ್ದು 1 ಲಕ್ಷ ರೂಪಾಯಿದು ಮಿಷಿನ್ ಅದ. ಅದ್ರಾಗ ಈಗ ಹೊಡೆದ್ರ ಏನಾದ್ರ ಒಂದು ಚೀಲ ಬ್ಯಾಳಿ ನಾವು ನೀರಾಗ ತೋರಿಸಿ ಒಣ ಹಾಕಿಸಿದ್ರೆ ನಾವು ಮಿಷಿನ್ ನಮ್ಮ ಮಿಷಿನ್ದಾಗ ಹಾಕಿದ್ರೆ ಇವತ್ತು ಒಂದು ಚೀಲಕ್ಕ 86 ಕೆಜಿ ಬ್ಯಾಳಿ ಬರ್ತದ. ಅದ್ರಾಗ ನುಚ್ಚೊಂದು 2 ಕೆಜಿ ಅಂಜದ ನುಚ್ಚು ಬರ್ತದ. ಮತ್ತೆ ಅದ್ರಾಗ ಹೊಟ್ಟ ಮತ್ತು ಹಿಟ್ಟು ಇವಸು ಕಡಿಮೆ ಮಾಡಿದ್ರೆ ನಮಗೆ ಬ್ಯಾಳಿದು ಸರಿಯಾಗಿ ಅನಿಸ್ತದ. ಈಗ 1 ಚೀಲ 2 ಚೀಲ ದೊಡ್ಡ ದೊಡ್ಡ ರೈತರಿದ್ದವರು 3 ಚೀಲ ತನ ಈಗ ನಮ್ಮ ಬಳ್ಳಕ್ಕೆ ಹೊರಸ್ತಾರ. ಈಗ ನಮ್ಮ ಊರಲ್ದೇನೆ ಈಗ ಮತ್ತೆ ಹೌನೂರ ಬಿದನೂರ ಎರಡು ಊರವ್ರು ಬಂದು ಓಡ್ಕೊಂಡು ಹೋಗ್ತಾರೆ. ಕೃಷಿ ವಿಜ್ಞಾನ ಕೇಂದ್ರ ದಾಲ್ಮೇಲ್ ಕೂದಾಗ ಅವರೊಂದು ಸ್ವಂತ ವಿಚಾರದಿಂದ ಒಂದು ಚೆನ್ನಿ ಕಂಡು ಹಿಡಿದ್ರ ನಮ್ಮ ಗರುರದಾಗೂ ಕಾರ್ಯಕ್ರಮ ಮಾಡಿದ್ರು ಅವ್ರು APMCದವರು. ರಾಶಿ ಮಷಿನ್ ಹಾಕಿದ್ರೆ ರಾಶಿ ಮಷಿನ್ದಾಗ ಇವತ್ತು ಮುಚ್ಚ ಖಂಡ ಇವೆಲ್ಲ ಕೆಳಗೆ ಬೀಳ್ತಾವ, ಒಂದು ಸೈಜ್ ಇದ್ದೇ ದಾಣಿ ಹೊರಗೆ ಬರ್ತದ. ಹಿಂಗಾಗಿ ಇದು ಮಾಡೋದ್ರಿಂದ ನಮ್ಮ ರೈತರಿಗೂ ಬಹಳ ಚಲೋ ಆಗ್ಯದ. ಇಂಥ ಚೆನ್ನಿಗಳೇನವಲ್ಲ APMCಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಆ ಚೆನ್ನಿಗಳು ಯಾವ ಸೈಜ್ ಅನ್ಸಿದ್ದು ಕೇಳ್ಕೊಂಡು ಸಿಕ್ತಾನು ಊರುಗಳಿಗೆ ಹೋಗಿದ್ರೆ ಇವತ್ತು ಇಬ್ಬರು ಮನುಷ್ಯರು ಚೆನ್ನಿಲನ್ನ ನಾವು ಹಿಡಿದೇವು ಅಂದ್ರೆ ಒಂದು 10 ಚೀಲ ನಾವು ತೊಗರಿಗಳು ಚೆನ್ನಿ ಹಿಡಿಬಹುದು. ಚೆನ್ನಿ ಹಿಡಿದು ಕುಂಟಲ್ನಿಂದ 200 ರೂಪಾಯಿ ಜಾಸ್ತಿ ಮಾಡ್ತದೆ. ಈ ನಮ್ಮನ್ನ ರೈತರನ್ನ ಸ್ವಲ್ಪ ಚೆನ್ನಿ ಬಗ್ಗೆ ಕಾಳಜಿ ತಗೊಂಡು ಈಗ APMC ಅಲ್ಲಿ ಇವತ್ತು ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಕೃಷಿ ಇಲಾಖೆಯಲ್ಲಿ ಸ್ವಲ್ಪ ಸಂಪರ್ಕ ಇಟ್ಟುಕೊಂಡ್ರೆ ಮನುಷ್ಯರ ಜ್ಞಾನಗಳು ಜಾಸ್ತಿ ಬರ್ತಾವ, ಉಪಯೋಗ ಜಾಸ್ತಿ ಆಗ್ತದ. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆಯು ಗ್ರಾಮಾಂತರ ಪ್ರದೇಶಗಳಲ್ಲಿ ಬೇಳೆ ಕಾಳುಗಳನ್ನು ದಕ್ಷತೆಯಿಂದ ಮಿಲ್ ಮಾಡಲು ಒಂದು ಸರಳ ಸುಧಾರಿತ ಬೇಳೆ ಗಿರಣಿಯನ್ನು ಅಂದರೆ ಮಿನಿ ದಾಲ್ ಮಿಲ್ ಅನ್ನು ವಿನ್ಯಾಸ ಮಾಡಿ ಅಭಿವೃದ್ಧಿಪಡಿಸಿದೆ. ಲಘು ಬೇಳೆ ಗಿರಣಿ ದಕ್ಷತೆಯಿಂದ ಕೂಡಿದ್ದು ಇದರಲ್ಲಿ ಹೆಚ್ಚು ಮುಚ್ಚು ಹಾಗೂ ಪುಡಿಯಾಗದಂತೆ ಬೇಳೆ ಕಾಳುಗಳಿಂದ ಹೊಟ್ಟನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಈ ಮಿನಿ ದಾಲ್ ಮಿಲ್ನ ಬೇಳೆ ಮಾಡುವ ಸಾಮರ್ಥ್ಯ 1 ಗಂಟೆಗೆ 100 ರಿಂದ 125 ಕಿಲೋಗ್ರಾಂ ಇದ್ದು ಬೇಳೆಯ ಪ್ರಮಾಣ, ಹೊಟ್ಟು ಬೇರ್ಪಡಿಸುವ ಪ್ರಮಾಣ ಹಾಗೂ ನುಚ್ಚಿನ ಪ್ರಮಾಣಗಳು ಕ್ರಮವಾಗಿ 77-80%, 90% ಮತ್ತು 1-2% ಇವೆ. ತೊಗರಿ ಮತ್ತು ಇತರ ಬೇಳೆಕಾಳುಗಳ ಸಂಸ್ಕರಣೆ, ಅವುಗಳಿಂದ ಸಿದ್ದಪಡಿಸಬಹುದಾದ ಉತ್ಪನ್ನಗಳಿಗೆ ಇರುವ ಅವಕಾಶಗಳ ಕುರಿತು ಗುಲ್ಬರ್ಗಾ ಕೃಷಿ ಸಂಶೋಧನಾ ಕೇಂದ್ರದ ಯೋಜನಾ ನಿರ್ದೇಶಕರಾಗಿರುವ ಪ್ರೊಫೆಸರ್ PS ಧರ್ಮರಾಜ್ ಅವರು ಹೀಗೆ ಹೇಳುತ್ತಾರೆ. ಇಲ್ಲಿ ತೊಗರಿ ಒಂದೇ ಅಲ್ಲ, ಇನ್ನು ಕಡಲೆನೂ ಬೆಳಿತೀವಿ, ನಾವು ಹೆಸರು ಬೆಳಿತೀವಿ, ಉದ್ದು ಬೆಳಿತೀವಿ, ಒಟ್ಟಾರೆ ಬೇಳೆಕಾಳುಗಳ ಸಂಸ್ಕರಣೆಗೆ ಇಲ್ಲಿ ಬಹಳ ಅವಕಾಶ ಇದೆ. ಒಣಕಾಳುಗಳನ್ನ ನೀರಿನಲ್ಲಿ ನೆನೆಸಿ ಅದಕ್ಕೆ ಮೊಳಕೆ ಬರಸಂಗೆ ಮಾಡಿ ಆ ತರ ಪ್ರೊಸೆಸಿಂಗ್ ಮಾಡಿ ಮಾರಾಟ ಮಾಡೋದು. ಈಗ ಹಸಿ ಕಾಳಿನ ಸಂಸ್ಕರಣೆ ಅಂತ ಒಂದಿದೆ, ಅದರಲ್ಲಿ ಏನಂತ ಹೇಳಿದ್ರೆ ಈ ಹೊರ ರಾಷ್ಟ್ರಗಳಲ್ಲಿ ಈ ಡಬ್ಬಿಯಲ್ಲಿ ಸಂಸ್ಕರಣೆ ಮಾಡಿದಂತ ಒಂದು ಇದಕ್ಕೆ ಪದಾರ್ಥಕ್ಕೆ ಬಹಳ ಬೇಡಿಕೆ, ಬಹಳ ಬೇಡಿಕೆ ಇದೆ. ಈ ಹಸಿ ಕಡಲೆ ಕಾಳು ಇರೋದು ಅಥವಾ ಹಸಿ ತೊಗರಿ ಇರಬಹುದು, ಇದನ್ನ ಚೆನ್ನಾಗಿ ಸಂಸ್ಕರಣೆ ಮಾಡಿ ಅಂತ ಹೇಳಿದ್ರೆ ಅದು ಸಿಪ್ಪೆ ಸುಳಿದು ಹಸಿ ಕಾಳನ್ನ ಒಂದೇ ಗಾತ್ರ ಕಾಳನ್ನ ಡಬ್ಬಿಯಲ್ಲಿ ಪ್ಯಾಕಿಂಗ್ ಮಾಡಿ ಅದರ ಹಾಳಾಗದಾಗೆ ಅದನ್ನ ಒಳ್ಳೆ ಒಂದು ಸೊಲ್ಯೂಷನ್ ಇಟ್ಟು ಅದನ್ನ ನೀವು ರಫ್ತು ಮಾಡಬೇಕು, ಇದಕ್ಕೆ ಬಹಳ ಬೇಡಿಕೆ ಇದೆ. ಅದು ಯಾವ ತರ ಮಾಡಬೇಕಾದ ಕೆಲವು ಅಂಶಗಳನ್ನು ಕೇಳಿದ್ದಾರೆ. ಇಷ್ಟೇ ತರದ ಸಕ್ಕರೆ ಅಂಶ ಇರಬೇಕು, ಟೇಸ್ಟ್ ಆಗಿರಬೇಕು, ಅದ್ ತಿನ್ನುವಾಗ ಸ್ವಲ್ಪ ರುಚಿ ಆಗಿರಬೇಕು, ಇಷ್ಟು ದಿವಸ ಹಾಳಾಗದೇ ಇರಬಹುದು. ನಾವು ಏನ್ ಹೇಳ್ತೀವಿ ಮ್ಯಾನುಫ್ಯಾಕ್ಚರ್ ಪೀರಿಯಡ್ ಅಂತ ಹೇಳ್ತೀವಿ, ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೀವಿ. ಈ ತರ ಹಾಕಿ ಪ್ಯಾಕೆಟ್ ಮಾಡಿ ರಫ್ತು ಮಾಡಿದ್ರೆ ಅದಕ್ಕೆ ಬಹಳ ಅವಕಾಶ ಇದೆ. ಅದಲ್ಲದೇ ಈಗ ಹಸಿ ಕಾಳನ್ನ ಒಣಗಿಸ್ಬಿಟ್ಟು ಬೇಗ ಕ್ವಿಕ್ ಫುಡ್ ಅಂತ ಹೇಳ್ತಾರೆ, ಬರೀ ನೀವು ನೀರಲ್ಲಿ ಒಂದು ನಿಮಿಷ ನೆನೆ ಹಾಕಿದ್ರೆ ಸಾಕು, ಅದೇ ಹಸಿ ಕಾಳು ನಿಮ್ಗೆ ತಿನ್ಲಿಕ್ಕೆ ರೆಡಿ ಆಗ್ತದೆ. ಆ ತರದ ಸಂಸ್ಕರಣೆ ಇದೆ. ಮೈಸೂರಿನಲ್ಲಿ ಇರತಕ್ಕಂತ ಒಂದು ಕೇಂದ್ರೀಯ ಆಹಾರ ಸಂಸ್ಥೆ CFTRA ಅಂತ ಅವರೆಲ್ಲ ಪ್ರೊಸೆಸಿಂಗ್ ಮಾಡಿ ಟೆಕ್ನಾಲಜಿ ಡೆವಲಪ್ ಮಾಡಿದ್ದಾರೆ, ಅದನ್ನು ಉಪಯೋಗ ಮಾಡೋರು ಬೇಕೀಗ. ಟೆಕ್ನಾಲಜಿ ಡೆವಲಪ್ ಆಗಿದೆ, ಅಡ್ಡಿಲ್ಲ. ಅದೆಲ್ಲಿ ಮಾಡಬೇಕು? ಈ ಗುಲ್ಬರ್ಗ ಅಂತ ಪ್ರದೇಶದಲ್ಲೇ ಮಾಡಬೇಕು, ಬೇರೆ ಕಡೆಗೆ ಅದಾಗೋದಿಲ್ಲ. ಈ ಬೇರೆ ಕಾಳಂದ್ಮೇಲೆ ಗುಲ್ಬರ್ಗ, ಹೌದು. ಈ ಗುಲ್ಬರ್ಗದಲ್ಲಿ ಅಂತ ಇದನ್ನು ತಗೊಂಡು ಆ ತರದ ಸಂಸ್ಕರಣೆ ಮಾಡಿ ನೀವು ಪ್ಯಾಕೆಟ್ ಮಾಡಿ ನೀವು ಮಾರ್ಕೆಟ್ ಅಲ್ಲಿ ಇಟ್ಟರೆ ಜನರು ಸುಮ್ಮನೆ ತಗೊಂಡೋಗೋದು, ಸುಮ್ಮನೆ ಒಂದ್ ನಿಮಿಷ ನೀರಲ್ಲಿ ಹಾಕೋದು. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರೀ ಮೇಡಮ್ ಅವ್ರೆ. ಬರ್ರಿ ಬರ್ರಿ. ನನಗ ತೊಗರಿದೆ ಭೂಗಲ್ ಹತ್ತೈತ್ರಿ ಮೇಡಮ್ ಅವ್ರೆ. ಅಲ್ಲಪ್ಪಲಿಂಗಣ್ಣ, ನಿನ್ ತೊಗರಿಯನ್ನ ಸರಿಯಾಗಿ ಒಣಗಿಸದೆ ಸ್ವಚ್ಛ ಮಾಡದೆ ತಗೊಂಡ್ ಹೋದ್ರ ಹಿಂಗೆ ಆಗ್ತದ. ಇರ್ಲಿ, ನೀವೇನು ಕಾಳಜಿ ಮಾಡಬೇಡ್ರಿ. ತೊಗರಿಯನ್ನ ಸರಳವಾಗಿ ಹೆಂಗ್ ಸ್ವಚ್ಛ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನೀವಿಬ್ರೆ ಗಂಡ ಹೆಂಡತಿ ಅಗದಿ ಆರಾಮಾಗಿ ಆ ಕೆಲಸ ಮಾಡಬಹುದು. ನೋಡ್ರಿ ಇಲ್ಲಿ ಇಲ್ಲಿ ಕಾಣಿಸ್ತದಲ್ಲ ಚೆನ್ನಿ. ಹೌದ್ರಿ ಮೇಡಮ್, ಚೌಕದಲ್ರಿ. ಎಷ್ಟು ದೊಡ್ಡದ್ರಿ ಮೇಡಮ್ ಅವ್ರೆ? ಇದು ರಂಧ್ರಗಳದಾವಲ್ಲ, ಇದರ ಅಳತಿ 4.25 mm. ಇದನ್ನ ತಗೊಂಡು ತೊಗರಿ ಇದ್ರೊಳಗ ಹಾಕಿ ಚಲೋತ್ನಾಗ ಛಾಣಿ ಮಾಡಿದ್ರ ಇದ್ರೊಳಗಿನ ಕಸ ಕಡ್ಡಿ ಖಂಡಾಗಿದ್ದು ಎಲ್ಲ ಕೆಳಗ್ ಬೀಳ್ತಾವ್, ತೊಗರಿ ಅಗದಿ ಸ್ವಚ್ಛ ಆಗ್ತಾವ್. ಎಂತ ಚಲೋ ಅದ್ರಿ ಈ ಚೆನ್ನಿ ಮೇಡಮ್ ಅವ್ರೆ. ಹಾ ಬರ್ರಿ ಇಲ್ಲಿ ನಿಮಗೆ ಇನ್ನೊಂದು ಚೆನ್ನಿ ತೋರಿಸ್ತೀನಿ. ನೋಡ್ರಿ ಇಲ್ಲಿ ಇದೇನು ಸುರುಳಿ ಸುರುಳಿಯಾಗಿ ಎತ್ತರವಾಗಿ ಯಂತ್ರದಂಗ ಐತೆಲ್ಲ, ಹೂನ್ರಿ, ಇದು ಒಂದ್ ಟೈಪ್ ಚೆನ್ನಿ ಅದ. ಇದೇನ್ರಿ ಮೇಡಮ್, ಇದು ಸಣ್ಣ ಹುಡುಗರು ಆ ಗಾರ್ಡನ್ದಾಗ ಆಡ್ತಾವಲ್ರಿ ಅಂತ ದುಂಡನ ಜಾರಗುಂಡಿ ಇದ್ದಂಗ ಅದಲ್ರಿ. ಇದು ಹೆಂಗ ತೊಗರಿ ಸ್ವಚ್ಛ ಮಾಡ್ತದ್ರಿ ಮೇಡಮ್? ಬಹಳ ಸರಳ, ಇದಕ್ಕೆ ಬಹಳ ಶ್ರಮಾನು ಬೇಕಾಗಿಲ್ಲ. ಮ್ಯಾಲಿಲ್ಲಿ ಒಂದು ದೊಡ್ಡ ಬಾಯಿ ಐತೆಲ್ಲ, ಈ ಬಾಯಿಯೊಳಗ ತೊಗರಿ ಹಾಕೋದು, ತೊಗರಿ ಕಾಳು ದುಂಡಾಗಿ ಜಾರ್ಕೊಂತ ಜಾರ್ಕೊಂತ ಕೆಳಗ್ ಬರ್ತಾವ್. ಕೆಳಗ ಎರಡು ಬಾಯಿ ಅದಾವ್ ನೋಡ್ರಿ. ಹೌದ್ರಿ. ಹೌದ್ರಿ ಮೇಡಮ್ ಅವ್ರೆ. ಒಂದ್ ಬಾಯಿಂದ ಕಾಳು ಬೀಳ್ತಾವ್, ಇನ್ನೊಂದು ಬಾಯಿಂದ ಕಸ ಕಡ್ಡಿ ಒಡೆದ ಕಾಳು ಬೀಳ್ತಾವ್. ಹೌದಲ್ರಿ. ತೊಗರಿ ಸಂಪೂರ್ಣವಾಗಿ ಸ್ವಚ್ಛ ಆಗ್ತಾವ್. ಇದರಿಂದ ತೊಗರಿ ಅಷ್ಟೇ ಯಾಕ, ಹೆಸರು ಉದ್ದು ಸೋಯಾ ಅಂದ್ರ ದುಂಡನೆ ಕಾಳೇನ ಇರ್ತಾವಲ್ಲ, ಆ ಎಲ್ಲವನ್ನ ಇದರಲ್ಲಿ ಸ್ವಚ್ಛ ಮಾಡಿ ಮಾರ್ಕೆಟ್ಗೆ ತಗೊಂಡ್ ಹೋದ್ರ ಒಳ್ಳೆ ಬೆಲೆ ಸಿಗೋದು ಗ್ಯಾರಂಟಿ. ಮೇಡಮ್ ಅವ್ರೆ, ಇದು ಬಹಳ ಅದ್ಭುತ ಅದ ನೋಡ್ರಿ. ಕರೆಂಟ್ ಬೇಡ, ಗಾಳಿ ಬೇಡ, ಯಾವಾಗ ಬೇಕಾದ್ರೂ ಕಾಳು ಸ್ವಚ್ಛ ಮಾಡಬಹುದಲ್ರಿ? ಅಗದಿ ಬೇಕಾದಾಗ ಮಾಡಬಹುದು. ಮೇಡಮ್ ಅವ್ರೆ, ಇದಕ್ಕ ಏನಂತ ಕರೀತಾರಿ? ಇಂಗ್ಲಿಷ್ನಾಗ ಇದಕ್ಕ ಸ್ಪೈರಲ್ ಸೆಪರೇಟರ್ ಅಂತ ಅಂತಾರ. ಇದು ಸುರುಳಿ ಸುರುಳಿ ಆಗಿರೋದ್ರಿಂದ ಕನ್ನಡದಾಗ ಇದನ್ನ ಸುರುಳಿ ಮೊರ ಅಥವಾ ವರ್ತುಳ ಮೊರ ಅನ್ಬಹುದು. ಮೇಡಮ್ ಅವ್ರೆ, ಇದರಿಂದ ನಾವು ಚೆನ್ನಿ ಮಾಡಬಹುದೇನ್ರಿ? ಹೌದ್ರಿ ಮೇಡಮ್ ಅವ್ರೆ, ನಾವು ಚೆನ್ನಿ ಮಾಡಬಹುದೇನ್ರಿ? ಅವಶ್ಯ ಮಾಡ್ಕೊಡ್ರಿ. ಆದ್ರ ಒಂದ್ ಮಾತು, ಏನ್ರಿ, ನೀವು ಬರೋ ಮುಂದ ನಿಮ್ ಜೊತೆಗೆ 8 ರೈತ ಮಿತ್ರರನ್ನ ಕರ್ಕೊಂಡು ಬರ್ರಿ, ಅವರು ನೋಡ್ಲಿ. ಆ ಕೆಲ್ಸ ನನಗ್ ಬಿಟ್ಬಿಡ್ರಿ, ನಮ್ಮ ಅಕ್ಕನ ಬಳಗದಾಗ 50 ಹೆಣ್ಮಕ್ಳನ್ನ ನಾ ಕರ್ಕೊಂಡ್ ಬರ್ತೀನ್ರಿ. ಬಹಳ ಚಲೋ ಆಯ್ತು, ಬರೋಕ್ಕಿಂತ ಮೊದ್ಲ ಸ್ವಲ್ಪ ನನಗ್ ಫೋನ್ ಮಾಡಿ ಬರ್ರಿ. ಒಳ್ಳೇದ್ರಿ ಮೇಡಮ್. ನಾವಿನ್ ಬರ್ತೀವ್ರಿ ಮೇಡಮ್, ನಮ್ ಎದೆ ಮೇಲಿನ ಭಾರ ಎಲ್ಲ ಇಳಿಸಿದ್ರ ನೋಡ್ರಿ. ನಮಸ್ಕಾರ ಮೇಡಮ್. ಆಯ್ತು ಹೋಗಿ ಬರ್ರಿ. ನಮಸ್ಕಾರ. ತೊಗರಿಯಲ್ಲಿ ಕೊಯ್ಲು ಮತ್ತು ಕೊಯ್ಲೋತ್ತರ ತಾಂತ್ರಿಕತೆಗಳನ್ನು ಅನುಸರಿಸಿದಲ್ಲಿ ಗುಣಮಟ್ಟದ ಉತ್ಪನ್ನವನ್ನು ತೆಗೆದುಕೊಂಡು ಹೆಚ್ಚಿನ ಲಾಭ ಪಡೆಯಬಹುದಾಗಿದೆ. ಇದುವರೆಗೆ ನಮ್ಮದೇ ತೊಗರಿ, ತೊಗರಿಯ ಕೊಯ್ಲೋತ್ತರ ಕ್ರಮ ಹಾಗೂ ಸಂಸ್ಕರಣೆಯ ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಮಧುಸೂದನ್ ಡಿ ತೆಂಗ್ಲೇಕರ್, ಸಂಗೀತಾ ಕೆಣಗಿ, ಬಸವರಾಜೇಶ್ವರಿ ಹಿರೇಮಠ್. ತಾಂತ್ರಿಕ ಮಾಹಿತಿ ಕೃಷಿ ವಿಜ್ಞಾನ ಕೇಂದ್ರ ಗುಲ್ಬರ್ಗಾ. ನಿರೂಪಣೆ ಹಾಗೂ ಸಂಕಲನ ಶೋಭಾ ಎನ್ ವಕೀಲ್. ಧ್ವನಿ ಮುದ್ರಣ ನೆರವು ಶಿವಕುಮಾರ್ ಅಜಾದ್ಪುರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈಗ ಕೇಳೋಣ ಬೆಹಟ್ಟಿಯ ಹನುಮಂತಗೌಡ ವೀರನ್ಗೌಡ ಮೇಲಿನ ಮನೆ ಮತ್ತು ಸಂಗಡಿಗರಿಂದ ಜಗಲ್ಗೆ ವಾದನ.